ಚಿನ್ನು ಅರ್ಧ ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ, ನಾನ್ ನಡ್ಕೊಂಡು ಹೋಗಲ್ಲಮ್ಮ. ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೆ ನೀನು, ಅವಳಿಗಿನ್ನು 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ ಕಳಿಸ್ಕೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು, ಪೋಷಕರು ಪ್ರೋತ್ಸಾಹಿಸುವುದು ಶಿಕ್ಷಾರ್ಹ ಅಪರಾಧ. ಪೋಷಕರಿಗೆ 3 ತಿಂಗಳ ಸಜೆ ಮತ್ತು 25,000 ದಂಡ ತೆರಬೇಕಾಗುತ್ತದೆ. ಎಚ್ಚರ. ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು, ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಉಳ್ಳಾಲದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ನಾಳೆ ನಡೆಯಲಿರುವ ಗೇರುಮೇಳ 2023 ಈ ಕುರಿತು ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ರವಿರಾಜ್ ಶೆಟ್ಟಿ ಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವಿರಾಜ್ ಶೆಟ್ಟಿ ಅವರು, ಕೃಷಿ ಹಾಗೂ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಲದ ಮುಖ್ಯಸ್ಥರು. ನಾಳೆ ದಿನಾಂಕ 23ರಂದು ಗೇರುಮೇಳ ಮತ್ತು ವಿಚಾರ ಸಂಕಿರಣ 2023 ಉಳ್ಳಾಲದಲ್ಲಿ ನಡೀಲಿಕ್ಕಿದೆ. ಅದರ ಬಗ್ಗೆ ಮಾಹಿತಿ ಹಾಗೆ ಕೇಂದ್ರದ ಮುಖ್ಯವಾದಂತಹ ಕಾರ್ಯ ಚಟುವಟಿಕೆಗಳ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ. ಉಳ್ಳಾಲ ಅಂದ್ರೆ ಗೇರು ಸಂಶೋಧನಾ ಕೇಂದ್ರ, ಪ್ರತಿ ವರ್ಷ ಕೂಡ ಈ ಗೇರು ಮೇಳವನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಏನೇನು ಚಟುವಟಿಕೆಗಳು ನಿಮ್ಮಲ್ಲಿ ವರ್ಷವಿಡೀ ನಡೀತವೆ? ಕೇಂದ್ರ ಉಳ್ಳಾಲ ಸುಮಾರು 75 ವರ್ಷಗಳ ಹಿಂದೆ ಸ್ಥಾಪಿತವಾದ ಒಂದು ಸಂಸ್ಥೆ. ಪ್ರಸ್ತುತ ಇದು ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆ. ನಮ್ಮ ಸಂಶೋಧನಾ ಕೇಂದ್ರದ ಮೊದಲ ಆದ್ಯತೆ ಸರ್ ಗೇರು ಕೃಷಿ, ಮತ್ತೆ ಗೇರು ಕೃಷಿಯ ಬಗ್ಗೆ ಸಂಶೋಧನೆ ನಾವು ಹಲವಾರು ವರ್ಷಗಳಿಂದ ಈ ಸಂಶೋಧನಾ ಕೇಂದ್ರದಲ್ಲಿ ಮಾಡ್ತಾ ಬಂದಿದ್ದೀವಿ. ಇದಲ್ಲದೆ ನಾವು ವಿವಿಧ ಉತ್ತಮ ತಳಿಯ ಗೇರು ಕಸಿ ಗಿಡಗಳ ತಯಾರಿಕೆ ಮಾಡಿ ಅದನ್ನು ಸೂಕ್ತ ಸಮಯದಲ್ಲಿ ರೈತರಿಗೆ ಲಭ್ಯವಿರುವಂತೆ ನೋಡಿಕೊಳ್ತಾ ಸಹ ಬಂದಿದ್ದೇವೆ. ನಮ್ಮ ಕೇಂದ್ರದಿಂದ ಇದುವರೆಗೆ ಸುಮಾರು 5 ಗೇರು ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಉಳ್ಳಾಲ 1 ಅಂತ, ಉಳ್ಳಾಲ 2, ಉಳ್ಳಾಲ 3, ಉಳ್ಳಾಲ 4 ಮತ್ತೆ UN50 ಅಂತ 5 ತಳಿಗಳು. ಈ ಎಲ್ಲಾ ತಳಿಗಳು ಭಾರತ ದೇಶದಾದ್ಯಂತ ಅತಿ ಹೆಚ್ಚು ಬೇಡಿಕೆಯನ್ನು ಹೊಂದಿರುವಂತಹ ಗೇರು ತಳಿಗಳು. ಯಾಕಂತ ಹೇಳಿದ್ರೆ ಈ ಗೇರು ತಳಿಗಳು ಸಾಮಾನ್ಯವಾಗಿ ಎವರೇಜ್ ಆಗಿ ಒಂದು 20 ಕೆಜಿಯಷ್ಟು ಇಳುವರಿ ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ಕೊಡುವಂತ ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕಾಗಿ ಪ್ರತಿ ವರ್ಷ ನಮ್ಮಲ್ಲಿ 1 ಲಕ್ಷಕ್ಕೂ ಹೆಚ್ಚು ಗೇರು ಅಂದ್ರೆ ಈ ತಳಿಯ ಕಸಿ ಗಿಡಗಳನ್ನು ತಯಾರಿಸಿ ನಾವು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯವಿರುವಂತೆ ನಾವು ನೋಡಿಕೊಳ್ತೇವೆ. ಸಾಮಾನ್ಯವಾಗಿ ಜೂನ್ ನಿಂದ ಸೆಪ್ಟೆಂಬರ್ ಅಕ್ಟೋಬರ್ ತನಕನೂ ಸಹ ರೈತರು ನಮ್ಮಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಈ ತಳಿಗಳನ್ನು ಕೊಂಡು ಹೋಗಿ ಅದನ್ನು ನಾಟಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ. ಸರಿ, ಇದಲ್ಲದೆ ನಮ್ಮಲ್ಲಿ ನಮ್ಮ ಸಂಸ್ಥೆ ಗೇರು ಸಂಶೋಧನೆ ಜೊತೆಗೆ ರೈತರಿಗೆ ಗುಣಮಟ್ಟದ ತೋಟಗಾರಿಕಾ ಕಸಿ ಗಿಡಗಳು, ಮಾವು ಇರಬಹುದು, ಸ್ವಲ್ಪ ಚಿಕ್ಕು ಇರಬಹುದು, ಹಲಸು, ಹಾಗೆ ಪಪ್ಪಾಯ, ಜೀಗುಜ್ಜೆ ಕಸಿ ಗಿಡಗಳು, ಇದನ್ನೆಲ್ಲ ನಾವು ಸರಬರಾಜು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಸರಿ, ಈಗ ಪ್ರತಿ ವರ್ಷ ಕೂಡ ನೀವು ಈ ಗೇರು ಮೇಳ ಅನ್ನೋದನ್ನ ಮಾಡ್ತಾ ಇದ್ರಿ, ಇದರ ಪ್ರಾಮುಖ್ಯತೆ ಏನ್ ಸರ್? ಅಂದ್ರೆ ನೋಡಿ ಸರ್, ಇವತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗೇರು ಒಂದು ನಮ್ಮ ಈ ಭಾರತ ದೇಶದ ಪ್ರಮುಖವಾದ ಒಂದು ವಾಣಿಜ್ಯ ಬೆಳೆ. ಅಂದ್ರೆ ಪ್ಲಾಂಟೇಶನ್ ಬೆಳೆಗಳಲ್ಲಿ ಅತಿ ಹೆಚ್ಚು ವಿದೇಶಿ ವಿನಿಮಯವನ್ನು ಭಾರತಕ್ಕೆ ತಂದುಕೊಡುವಂತಹ ಒಂದು ಮುಖ್ಯವಾದ ಬೆಳೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಗೇರಿಗೆ ಏನು ಸಿಗ್ಬೇಕು ಆ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ನಾವು ಭಾರತದಲ್ಲಿ ಪ್ರತಿ ವರ್ಷ ಎಷ್ಟು ಪ್ರೊಡಕ್ಷನ್ ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 7 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಗೇರನ್ನು ನಾವು ಉತ್ಪಾದನೆ ಮಾಡ್ತಿದೀವಿ ಪ್ರತಿ ವರ್ಷ. ಆದ್ರೆ ನಾವು ಬೇರೆ ದೇಶಗಳಿಂದ 8 ಲಕ್ಷ ಮೆಟ್ರಿಕ್ ಟನ್ ಅನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಉತ್ಪಾದನೆಗಳಿಗಿಂತ ಆಮದಿನೇ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟು ಸಂಸ್ಕರಣೆ ಮಾಡುವ ಸಾಮರ್ಥ್ಯ ಭಾರತ ದೇಶದಲ್ಲಿ ಇದೆ. ಸಾಧಾರಣ ಪ್ರತಿ ವರ್ಷ 15 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಗೇರುವನ್ನು ನಾವು ಪ್ರತಿ ವರ್ಷ ಭಾರತದಲ್ಲಿ ವಿವಿಧ ಫ್ಯಾಕ್ಟರಿಗಳಲ್ಲಿ ಸಂಸ್ಕರಣೆ ಮಾಡಿ ಗೋಡಂಬಿಯನ್ನು ನಾವು ಆಮೇಲೆ ರಫ್ತು ಮಾಡ್ತಾ ಇದ್ದೇವೆ. ಆದ್ರೆ ಮತ್ತೆ ಒಂದು ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ನಮ್ಮ ಪ್ರೊಸೆಸಿಂಗ್ ಕೆಪಾಸಿಟಿ 20 ಲಕ್ಷ ಮೆಟ್ರಿಕ್ ಟನ್ ಪ್ರತಿ ವರ್ಷ ನಾವು ಮಾಡುವಂತ ಸಾಮರ್ಥ್ಯ ಭಾರತದಲ್ಲಿ ಆಲ್ರೆಡಿ ನಮ್ಮಲ್ಲಿ ಇದೆ ಈಗ ಫ್ಯಾಕ್ಟರಿಗಳು. ಆದ್ರೆ ನಮ್ಮಲ್ಲಿ ಉತ್ಪಾದನೆ ಕಡಿಮೆ ಆಗ್ತಿರೋದ್ರಿಂದ ನಾವು ಬೇರೆ ದೇಶದಿಂದ ಆಫ್ರಿಕನ್ ದೇಶದಿಂದ ತಾಂಜೇನಿಯಾ ಇರ್ಬೋದು, ಉಗಾಂಡ ಇಂತಹ ಆಫ್ರಿಕನ್ ದೇಶಗಳಿಂದ ನಾವು ಪ್ರತಿ ವರ್ಷ ಕಚ್ಚಾ ಗೇರುವನ್ನು ಆಮದು ಮಾಡಿಕೊಂಡು ಇಲ್ಲಿ ಸಂಸ್ಕರಣೆ ಮಾಡಿ ಮತ್ತೆ ಬೇರೆ ಹೊರ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೇವೆ. ಪ್ರಸ್ತುತ ಸನ್ನಿವೇಶ ಹೇಗಿದೆ ಅಂತ ಹೇಳಿದ್ರೆ, ನಾವು ಯಾವ ದೇಶಗಳಿಂದ ನಾವು ಇವತ್ತು ಆಮದು ಮಾಡಿಕೊಳ್ತಾ ಇದ್ದೇವೆ ಆಫ್ರಿಕನ್ ದೇಶಗಳಲ್ಲಿ, ಅವರು ಸಹ ಇದರ ಒಂದು ಲಾಭವನ್ನು ಕಂಡುಕೊಂಡಿರ್ತಾರೆ. ಅಲ್ಲಿಯೂ ಸಹ ಸಂಸ್ಕರಣೆ ಮಾಡುವಂತಹ ಫ್ಯಾಕ್ಟರಿಗಳನ್ನು ಅವರು ಸಹ ಓಪನ್ ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ಭಾರತೀಯರು ಹೋಗಿ ಅಲ್ಲಿ ಫ್ಯಾಕ್ಟರಿ ಓಪನ್ ಮಾಡಿರುವ ನಿದರ್ಶನಗಳು ಸಹ ಅಲ್ಲಿ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದಲ್ಲಿ ನಮಗೆ ಅಲ್ಲಿಂದ ಸಿಗುವ ಕಚ್ಚಾ ಗೇರುವಿನ ಒಂದು ಪ್ರಮಾಣ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುವ ಸಾಧ್ಯತೆನೂ ಇದೆ, ಅಥವಾ ಆಮದಿನ ರೇಟ್ ಏನ್ ಹೇಳ್ತೀವಿ ಅದು ಜಾಸ್ತಿ ಆಗುವ ಸಾಧ್ಯತೆನೂ ಸಹ ಇದೆ. ಇವೆಲ್ಲ ನೋಡ್ತಿದ್ದಾಗ ಹಾಗೂ ಭಾರತೀಯರ ಒಂದು ಪರ್ಚೇಸಿಂಗ್ ಕೆಪಾಸಿಟಿ ಏನು, ಮುಂಚೆ ಗೇರು ಗೋಡಂಬಿ ತಿನ್ನೋದಂತ ಹೇಳಿದ್ರೆ ಅದು ಶ್ರೀಮಂತರ ಆಹಾರ, ನಮ್ಮ ಕೈಗೆ ಇಟುಕಲ್ಲ ಅನ್ನೋ ಒಂದು ಭಾವನೆ ಇತ್ತು. ಇವತ್ತು ಎಲ್ಲರ ಒಂದು ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ, ಎಲ್ಲರೂ ಗೇರು ತಿನ್ನಲಿಕ್ಕೆ ಆಹಾರ ಪದಾರ್ಥಗಳಲ್ಲಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಡೀ ಭಾರತದ ಡೊಮೆಸ್ಟಿಕ್ ಮಾರ್ಕೆಟ್ ಒಂದೇ ಸಾಕು ಗೇರಿಗೆ ಒಳ್ಳೆ ಬೆಲೆ ಬರಲಿಕ್ಕೆ, ಒಂದು ಡೊಮೆಸ್ಟಿಕ್ ಮಾರ್ಕೆಟ್ ಸ್ಟ್ರೆಂತ್ ಇದೆ, ಹಾಗೆ ಅದನ್ನು ರಫ್ತು ಮಾಡುವ ಸಾಧ್ಯತೆನೂ ಬಹಳ ಹೆಚ್ಚಿದೆ. ಇದನ್ನೆಲ್ಲ ಗಮನಿಸಿದ್ರೆ ನಾವು ಭಾರತ ದೇಶದಲ್ಲಿ ಗೇರು ಬೆಳೆಯ ಉತ್ಪಾದನೆ ಹಿಂದೆಂದಿಗಿಂತಲೂ ನಾವು ಇವತ್ತು ಜಾಸ್ತಿ ಮಾಡಬೇಕಾದ ಒಂದು ಅನಿವಾರ್ಯತೆ ನಮಗಿದೆ, ಅಥವಾ ಅದಕ್ಕೆ ಮಹತ್ವ ಇದೆ. ಇದೆಲ್ಲ ರೈತರಲ್ಲಿ ಅರಿವನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಗೇರು ಮೇಳ ಮತ್ತೆ ಅದರ ವಿಚಾರ ಸಂಕಿರಣ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇದರಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತವೆ ಸರ್? ಇದರಲ್ಲಿ ಮುಖ್ಯವಾಗಿ ಸರ್ ನಮ್ಮಲ್ಲಿ ಪ್ರಾತ್ಯಕ್ಷಿಕೆಗಳಿದೆ, ಡೆಮಾನ್ಸ್ಟ್ರೇಷನ್ ಅಂತ ಹೇಳಿ, ಅಂದ್ರೆ ಗೇರು ಗಿಡಗಳಿಗೆ ಕಸಿ ಮಾಡುವುದು ಹೇಗೆ, ಗೇರು ಗಿಡಗಳ ಸಸಿ ಮಡಿ ನಿರ್ವಹಣೆ ಹೇಗೆ ಮಾಡುವುದು, ಮತ್ತೆ ಗೇರುಗಳಿಗೆ ವೈಜ್ಞಾನಿಕವಾಗಿ ಗೊಬ್ಬರವನ್ನು ಕೊಡುವ ವಿಧಾನ, ಮತ್ತೆ ಕೀಟ ಹೇಗೆ ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆ, ಮತ್ತೆ ಗೇರು ಗಿಡಗಳಲ್ಲಿ ತುಂಬಾ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಅದನ್ನು ಸವರುವುದು, ಟ್ರೈನಿಂಗ್ ಮತ್ತೆ ಪ್ರೂನಿಂಗ್ ಹೇಗೆ ಮಾಡುವುದು ಅನ್ನೋದ್ರ ಬಗ್ಗೆ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ಮತ್ತೆ ವಿವಿಧ ಗೇರು ತಳಿಗಳನ್ನು ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೇವೆ, ಯಾವ ತಳಿ ಎಷ್ಟು ಇಳುವರಿ ಕೊಡುತ್ತೆ, ಅಥವಾ ಯಾವಾಗ ಅದು ಹೂವನ್ನು ಕೊಡುತ್ತೆ, ಯಾವಾಗ ಇಳುವರಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್ ಇರುತ್ತೆ. ಮುಖ್ಯವಾಗಿ ಗೇರು ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಸಹ ನಾವು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನು ಮಾಡುತ್ತಿದ್ದೇವೆ. ಇದಲ್ಲದೆ ಸರ್ ವಿಚಾರ ಸಂಕಿರಣ ಕಾರ್ಯಕ್ರಮ ಇರುವುದರಿಂದ ಇಲ್ಲಿ ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇದ್ದಾರೆ ನಾಳೆ ದಿನ, ಅವರು ಸಹ ವಿವಿಧ ವಿಚಾರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಗೇರು ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ವಿವಿಧ ಗೇರು ತಳಿಗಳ ಬಗ್ಗೆ, ಮಣ್ಣು ಪರೀಕ್ಷೆ ಮತ್ತು ಸಂರಕ್ಷಣೆ ಹೇಗೆ ಮಾಡಬಹುದು, ಗೇರು ಮರಗಳನ್ನು ಸವರುವುದು ಹೇಗೆ, ಆಕಾರ ನೀಡುವುದು ಹೇಗೆ, ಕೀಟ ನಿಯಂತ್ರಣ, ರೋಗ ನಿಯಂತ್ರಣ, ಕಸಿ ಕಟ್ಟುವುದರ ಬಗ್ಗೆ ಎಲ್ಲ ವಿಚಾರದ ಬಗ್ಗೆ, ಇದಲ್ಲದೆ ಗೇರು ಬಿಟ್ಟು ಹಲವಾರು ಮುಖ್ಯವಾದ ತೋಟಗಾರಿಕಾ ಬೆಳೆಗಳಿರ್ಬಹುದು, ತರಕಾರಿ ಬೆಳೆಗಳಿರ್ಬಹುದು, ಅದರ ಬಗ್ಗೆ ಸಹ ವಿಚಾರ ಸಂಕಿರಣದಲ್ಲಿ ಚರ್ಚೆಯನ್ನು ನಾವು ಮಾಡ್ಲಿಕ್ಕಿದ್ದೇವೆ. ಇದಲ್ಲ ಮುಖ್ಯವಾಗಿ ನಮ್ಮಲ್ಲಿ ಕೆಲವು ಪ್ರಮುಖ ಮಳಿಗೆಗಳು ಸಹ ನಾಳೆ ಇರ್ತವೆ. ಇಲ್ಲಿ ಗೆಂದಾಳೆ ತೆಂಗು ಗಿಡಗಳ ಬೀಜ ಹಾಗೂ ಸಸಿಗಳು ಸಹ ಇಲ್ಲಿ ನಾವು ಮಾರಾಟಕ್ಕೆ ಇದರಲ್ಲಿ ಇಡ್ತಾ ಇದ್ದೇವೆ. ಗೇರು ಹಣ್ಣಿನ ಬೇರೆ ಬೇರೆ ಉತ್ಪನ್ನಗಳು ಸಹ ಇಲ್ಲಿ ನಾಳೆ ಸ್ಟಾಲ್ ಅಲ್ಲಿ ಇರ್ತದೆ. ತರಕಾರಿ ಬೀಜಗಳು ಸಿಗುತ್ತೆ, ಹೂವಿನ ಬೀಜಗಳು ಸಿಗುತ್ತೆ, ಹೂವಿನ ಗಿಡಗಳು ಸಹ ನಿಮ್ಗೆ ಲಭ್ಯ ಇರ್ತದೆ. ಬುಷ್ ಪೆಪ್ಪರ್, ಪೊದೆ ಮೆಣಸು ಏನು ಹೇಳ್ತೀವಿ, ಇತ್ತೀಚಿನ ದಿನಗಳಲ್ಲಿ ಭಾರಿ ಬೇಡಿಕೆ ಇರುವಂತಹ ಒಂದು ನಮ್ಮ ಕೇಂದ್ರದಿಂದ ಮಾರಾಟವಾಗುವ ಒಂದು ಗಿಡ ಅಂತ ಹೇಳಿದ್ರೆ ಪೊದೆ ಮೆಣಸು ಸರ್. ಈ ಕೋವಿಡ್ ಬಂದ ಮೇಲೆ ಜನರಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು ಇಮ್ಯುನಿಟಿ ಬೂಸ್ಟಿಂಗ್ ಬಗ್ಗೆ ತುಂಬಾ ಜನರಲ್ಲಿ ಅರಿವಾಗ್ತಾ ಬಂತು. ಆವಾಗ ಜನ ಕುಂಡದಲ್ಲಿ ಪೊದೆ ಮೆಣಸನ್ನು ಬೆಳಿಬಹುದು, ಅಂದ್ರೆ ಒಂದು ವರ್ಷದಲ್ಲಿ ಅದು ನಿಮಗೆ ಕಾಳು ಮೆಣಸನ್ನು ಕೊಡ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಅತಿ ವೇಗವಾಗಿ ಕೊಡುತ್ತದೆ. ಅದು ಪೊದೆ ಆಕಾರದಲ್ಲಿ ಮನೆಯಲ್ಲೇ ನಾವು ಮೇಂಟೈನ್ ಮಾಡಬಹುದು. ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ, ಅದನ್ನು ಸಹ ನಾವು ನಾಳೆ ಡಿಸ್ಪ್ಲೇ ಮಾಡ್ತೇವೆ. ಅದನ್ನ ಆಸಕ್ತರು ಅದನ್ನು ತಗೊಂಡು ಹೋಗ್ಬಹುದು. ಇವೆಲ್ಲ ಮಳಿಗೆಗಳು ನಮ್ಮಲ್ಲಿ ಇರ್ತವೆ ನಾಳೆ. ಮಳಿಗೆಗಳು ಮುಖ್ಯವಾಗಿ ನಿಮ್ಮ ಕೇಂದ್ರದಿಂದಲೇ ಅಥವಾ ಹೊರಗಿಂದ ಬಂದಂತಹ ಮಳಿಗೆಗಳಿದ್ದಾವೆ? ನಮ್ಮ ಕೇಂದ್ರದಿಂದನೂ ಇದೆ, ಹೊರಗಿಂದ ಬಂದಂತ ಮಳಿಗೆಗಳು ಇರ್ತವೆ ಸರ್. ಅಂದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ನಾವು ಎಲ್ಲಾ ಮಳಿಗೆಗಳನ್ನು ಇಡಲ್ಲ, ಒಂದು 10-12 ಬಹು ಮುಖ್ಯವಾದ ಮಳಿಗೆಗಳನ್ನು ನಾವು ನಾಳೆ ಅರೇಂಜ್ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಕಾರ್ಯಕ್ರಮ ಎಷ್ಟು ಗಂಟೆಗೆ ಪ್ರಾರಂಭ ಆಗುವುದು ಮತ್ತೆ ಹೇಗೆ ಅದರ ಒಟ್ಟಾರೆ? ಕಾರ್ಯಕ್ರಮ ಮುಖ್ಯವಾಗಿ 10-30 ಪ್ರಾರಂಭವಾಗುತ್ತೆ. ಮುಖ್ಯವಾಗಿ ನಾವು 1 ಗಂಟೆಯಲ್ಲಿ ಪ್ರೋಗ್ರಾಂ ಮುಗಿತದೆ. ಕಾರ್ಯಕ್ರಮದ ಮಧ್ಯೆ ನಾವು ಪ್ರತಿ ವರ್ಷ ಈ ಸಲ 5 ಜನ ಕೃಷಿಕರನ್ನು ನಾವು ಗುರುತಿಸಿದ್ದೇವೆ, ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಇದೆ ಸರ್. ವಿಶೇಷವಾಗಿ ಹಲವಾರು ರೈತರು ನಿಮಗೆ ಗೊತ್ತಿರಬಹುದು, ಪ್ರಚಾರದ ಅಪೇಕ್ಷೆ ಇಲ್ಲದೆ ಎಲೆಮರೆಯ ಕಾಯಿಯ ಹಾಗೆ ತಮ್ಮಷ್ಟಕ್ಕೆ ತಾವೇ ಕೃಷಿಯಲ್ಲಿ ತೊಡಗಿ ಯಶಸ್ಸನ್ನು ಕಂಡುಕೊಂಡಂತ ಸುಮಾರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ, ನಿಮಗೆ ಗೊತ್ತಿರಬಹುದು. ಅಂತ ರೈತರನ್ನು ನಾವು ಗುರುತಿಸಿ ನಾಳೆ ಸನ್ಮಾನ ಮಾಡ್ತಾ ಇದ್ದೇವೆ. 5 ಜನ ಶ್ರೀ ಬ್ಯಾಪ್ಟಿಸ್ಟ್ ಡಿಸೋಜಾ ಅಂತ, ಈ ಬೋವಿಂದ ಬಿಟ್ಟು ಮಿತ್ತಬೈಲಿನವರು, ಮೂಡುಬಿದ್ರಿಯವರು, ಇವರು ಪ್ರಗತಿಪರ ಗೇರು ಕೃಷಿಕರು, ಅವರನ್ನ ನಾಳೆ ಸನ್ಮಾನ ಮಾಡ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಬಿ ಸುರೇಶ್ ಬಲ್ನಾಡ್ ಅಂತ ಪ್ರಗತಿಪರ ಕೃಷಿಕರು ಪುತ್ತೂರು, ಶ್ರೀ ರಾಮಕೃಷ್ಣ ಜೇಷಣೆ ಅಂತ ಬೆಳುವಾಯಿಯವರು ಮೂಡುಬಿದ್ರಿಯವರು, ಹಾಗೆ ಶ್ರೀಮತಿ ಸುಜಾತಾ ಎನ್ ರೈ ಅಂತ ಪೊರ್ಕಳ ಬೆಳತಂಗಡಿಯವರು ಪ್ರಗತಿಪರ ರೈತ ಮಹಿಳೆ, ಹಾಗೆ ಶ್ರೀ ಶಿವಶಂಕರ್ ಪಿ ವಿ ಅಜೇಕಾರು ಹೆಬ್ರಿಯವರು, ಇವರು ಈಕೋ ಟೂರಿಸಂ ಹಾಗೆ ಹಲವಾರು ಅಪರೂಪದ ಸಾಂಬಾರು ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ. ಇಂಥ 5 ಜನರನ್ನು ನಾವು ಗುರುತಿಸಿ ನಾಳೆ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಅವರನ್ನು ಸನ್ಮಾನ ಮಾಡ್ತಾ ಇದ್ದೇವೆ ಸರ್. ಇದು ಒಂದು ನಮ್ಮ ಮೇಳದ ವಿಶೇಷ ಅಂತಾನೆ ಹೇಳ್ಬೋದು ಸರ್. ಇಲ್ಲಿ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನಮ್ಮ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಇದರ ವೈಸ್ ಚಾನ್ಸಲರ್ ಗೌರವಾನ್ವಿತ ಕುಲಪತಿಗಳು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಕೊಕ್ಕೋ ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿನ್ ಕೇರಳ ಇದರ ಡೈರೆಕ್ಟರ್ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ಎನ್ ಹುಬ್ಬಳ್ಳಿ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಹಾಗೆ ಮುಖ್ಯವಾಗಿ ನಾವು ಇಲ್ಲಿ ಒಂದು ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಒಂದು ಸಣ್ಣ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ ಡಿ ಸಂಪತ್ ಸಾಮ್ರಾಜ್ಯ ಅವರು ನಾಳೆ ಇಲ್ಲಿ ಬರಲಿಕ್ಕಿದ್ದಾರೆ. ಅವರು ಈ ಪುಸ್ತಕದ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದಲ್ಲದೆ ನಮ್ಮಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಗೇರು ಉತ್ಪಾದಕರ ಸಂಘ ಮಂಗಳೂರು ಅಧ್ಯಕ್ಷರಾದ ಶ್ರೀ ಡಿ ಗೋಪಿನಾಥ್ ಕಾಮತ್ ಅವರಿದ್ದಾರೆ. ಹಾಗೆ ಮಣಿರಾಜ್ ಶೆಟ್ಟಿ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮ ಮಂಗಳೂರು, ಇವರು ಸಹ ಬರಲಿಕ್ಕಿದ್ದಾರೆ. ಹಾಗೆ ಜಂಟಿ ನಿರ್ದೇಶಕರು ಕೆಂಪೇಗೌಡರು, ತೋಟಗಾರಿಕಾ ಉಪ ನಿರ್ದೇಶಕರು, ಹಲವಾರು ಗಣ್ಯ ಅತಿಥಿಗಳು ಸಹ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನನ್ನ ಒಂದು ಕಳಕಳಿ ಇಷ್ಟೇ, ರೈತ ಬಾಂಧವರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಹೋದ್ರೆ ನಮಗೆ ಇಷ್ಟು ಒಂದು ಅರೇಂಜ್ಮೆಂಟ್ ಎಲ್ಲ ಮಾಡ್ತಾ ಇರೋದ್ರಿಂದ, ಮತ್ತೆ ವೈಜ್ಞಾನಿಕವಾಗಿ ಅವರಿಗೆ ಇದರಿಂದ ಲಾಭ ಸಹ ಇರುವುದರಿಂದ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ವಿಚಾರ ಸಂಕಿರಣದ ಹಾಗೂ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾನು ಮುಕ್ತವಾಗಿ ಅವರಿಗೆ ಎಲ್ಲಾ ರೈತರಿಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಮತ್ತೆ ಇವತ್ತು ಮಂಗಳೂರಿನಂತಹ ಅತಿ ವೇಗವಾಗಿ ಬೆಳೆಯುತ್ತಿರುವ ಒಂದು ನಗರ, ಇದರಲ್ಲಿ ವಿದ್ಯಾರ್ಥಿಗಳಿಗೂ ಸಹ ನಾವು ಕೃಷಿಯ ಬಗ್ಗೆ ಅರಿವನ್ನು ಹಾಗೂ ಒಲವನ್ನು ಮೂಡಿಸುವಂತಹ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ, ನಿಮ್ಮ ಮೇಲೆ, ಎಲ್ಲರ ಮೇಲಿದೆ ಸರ್. ಹಾಗಾಗಿ ನಾವು ಇವತ್ತು ಕೆಲವು ಕಾಲೇಜ್ಗಳಿಗೂ ನಾವು ಸಂಪರ್ಕ ಮಾಡಿದ್ವಿ. ಸಾಧ್ಯ ಆದ್ರೆ ನೀವು ಸ್ವಲ್ಪ ನಿಮ್ಮ ಸ್ಟೂಡೆಂಟ್ಸ್, ಬಾಟನಿ ಸ್ಟೂಡೆಂಟ್ಸ್ ಇರ್ತಾರೆ, ಬಾಟನಿ ಸ್ಟೂಡೆಂಟ್ಸ್ ಅಂತ ಅಲ್ಲ, ಯಾವ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಭಾಗವಹಿಸಬಹುದು. ಯಾಕಂದ್ರೆ ಇದರಲ್ಲಿ ಸಾಕಷ್ಟು ವಿಚಾರಗಳು ಅವರಿಗೆ ಸಿಗುತ್ತೆ. ಇದರಿಂದ ಪರಿಸರ ಸಂರಕ್ಷಣೆ ಇಂತ ಎಲ್ಲಾ ಮಾಹಿತಿಗಳನ್ನು ನಾವು ಇದರಲ್ಲಿ ಚರ್ಚೆ ಮಾಡಬಹುದು. ಇದು ಅವರಿಗೆ ಒಂದು ಪ್ರೇರಣೆ ಸಹ ಆಗಬಹುದು. ಅದಕ್ಕೆ ರೈತರು ಹಾಗೂ ವಿದ್ಯಾರ್ಥಿಗಳಿಗೂ ನಾನು ಮನವಿ ಮಾಡ್ತೇನೆ, ಸಾಕಷ್ಟು ಸಂಖ್ಯೆಯಲ್ಲಿ ಸಾಧ್ಯ ಆದ್ರೆ ಬಂದು ಪಾಲ್ಗೊಳ್ಳಿ ಅಂತ. ಒಳ್ಳೆಯದು ರವಿರಾಜ್ ಅವರೇ, ಮುಖ್ಯವಾಗಿ ನಾಳೆ ನಡೀಲಿಕ್ಕಿರುವಂತಹ ಗೇರು ಮೇಳದ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ಉಳ್ಳಾಲದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ನಾಳೆ ನಡೆಯಲಿರುವ ಗೇರುಮೇಳ 2023 ಕುರಿತು ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ರವಿರಾಜ್ ಶೆಟ್ಟಿ ಜಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಪಿ ಎಸ್ ಸೂರ್ಯನಾರಾಯಣ ಭಟ್. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಇವತ್ತು ಆಫೀಸಿಗೆ ಲೇಟ್ ಆಗೋಯ್ತು, ಬಾಸ್ಗೆ ಫೋನ್ ಮಾಡಿ ಹೇಳ್ತೀನಿ, ಸುಮ್ಮನಿರುವ ನಿಮಿಷ. ರೀ, ಇನ್ನೇನ್ ಸಿಗ್ನಲ್ ಬೀಳುತ್ತೆ, ಈಗೇನ್ ಫೋನ್ ಮಾಡ್ಲೇಬೇಕಾ? ನಿನ್ನಿಂದಾನೇ ಎಲ್ಲ ಲೇಟ್ ಆಗಿತ್ತು, ಬೆಳಿಗ್ಗೆನೆ ಮೀಟಿಂಗ್ ಇತ್ತು. ಹಾಳಾದಿ ಮೊಬೈಲ್ ಯಾವಾಗ್ಲೂ ಎಂಗೇಜ್ ಆಗಿರುತ್ತೆ. ಹಾ, ರಿಂಗಾಯ್ತು, ಸುಮ್ಮಿರು ಸುಮ್ಮಿರು. ರೀ, ಸಿಗ್ನಲ್ ಬಿತ್ತು, ಅಯ್ಯೋ ನಡೀರಿ ಆಮೇಲೆ ಮಾತಾಡೋರಂತೆ. ಹಲೋ, ಹೌದು ಸರ್, ನಾನೇ ಸರ್, ಇಲ್ಲೇ ಸಿಗ್ನಲ್ ಹತ್ರ ಇದ್ದೀನಿ ಸರ್, ಟರ್ನಿಂಗ್ ಅಲ್ಲಿ ಇದ್ದೀನಿ ಸರ್, 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರ್. ಸಾರಿ ಸರ್, ಸಾರಿ ಸರ್, ಮೀಟಿಂಗ್ ಜಾಯಿನ್ ಆಗ್ತೀನಿ ಸರ್. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಾ, ಸಂದೇಶಗಳನ್ನು ಕಳಿಸುತ್ತಾ, ವಿಡಿಯೋ ನೋಡುತ್ತಾ ಮೈಮರೆಯಬೇಡಿ. ನಿಮ್ಮ ಗಮನ ರಸ್ತೆಯ ಮೇಲಿರಲಿ. ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಈಗ ಕೋಳಿ ಸಾಕಣೆಯ ಕುರಿತು ಡಾಕ್ಟರ್ ಧರ್ಮಪಾಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ಧರ್ಮಪಾಲ್ ಅವರೇ ನಮಸ್ಕಾರ. ನಮಸ್ತೆ. ಕೋಳಿ ಸಾಕಾಣಿಕೆಯ ಒಂದು ಪ್ರಾಮುಖ್ಯತೆ ಏನು, ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಕೋಳಿ ಸಾಕಾಣಿಕೆಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಈ ಕೋಳಿ ಸಾಕಾಣಿಕೆ ಇದೊಂದು ಕೋಳಿ ಉದ್ಯಮ ಅಂತ ನಾವು ಇದನ್ನು ಕರಿತಾ ಇದ್ದೇವೆ. ನಾವು ಈ ಕರಾವಳಿ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇದೊಂದು ನಮ್ಮ ಈ ಕೋಳಿ ಸಾಕಾಣಿಕೆ ಎಂಬುದು ಆರ್ಥಿಕ ಒಂದು ನಮ್ಮ ಜಿ ಡಿ ಪಿಗೆ ಭಾರಿ ಒಂದು ಸಹಕಾರಿಯಾಗುವಂಥ ಒಂದು ಕೃಷಿ ಪೂರಕ ಉದ್ಯಮ ಇದು. ಈ ಕೋಳಿ ಸಾಕಾಣಿಕೆಯಲ್ಲಿ ಹೇಗೆಂದರೆ ನಮ್ಮ ಯುವಕರು ನಮ್ಮ ಸ್ವಂತ ಉದ್ದಿಮೆ ಮಾಡಿಕೊಂಡು ಅದರ ಫಲಾನುಭವಿಗಳಾಗಿ ಇದನ್ನು ರೈತರಿಗೆ ಮಾಂಸವನ್ನು ಒದಗಿಸಲಿಕ್ಕೆ ಅಥವಾ ಮೊಟ್ಟೆಯನ್ನು ಒದಗಿಸಲಿಕ್ಕೆ ಹೋಗಿ ಪೂರಕವಾಗಿ ಇದು ತುಂಬ ಸಹಕಾರ ಆಗ್ತಾ ಇದೆ. ಇದು ಈ ಉದ್ಯಮವು ತುಂಬ ವಿಸ್ತೃತವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದಿದೆ. ಇಲ್ಲಿ ಬೇರೆ ಬೇರೆ ವಿಧದ ಕೋಳಿಗೆ ನಾವು ಸಾಕಾಣಿಕೆ ಮಾಡ್ತಿದ್ದು ಯುವಕರು ಸ್ವಉದ್ಯೋಗವನ್ನು ಮಾಡಿಕೊಂಡು ನಮ್ಮ ಆರ್ಥಿಕತೆಗೆ ಇದಕ್ಕೆ ಪೂರಕವಾಗಿ ಇದು ಬೆಳೀತಾ ಇರೋ ಒಂದು ಕೃಷಿ ಉದ್ಯಮ. ಈಗ ಸಾಮಾನ್ಯವಾಗಿ ಕೋಳಿ ಅಂದ ತಕ್ಷಣ ನಾವು ಮಾಂಸಕ್ಕಾಗಿ ಸಾಕುವಂತಹ ಒಂದು ಕೋಳಿಗಳು ಮತ್ತು ಮೊಟ್ಟೆಗಳಿಗಾಗಿ ಸಾಕುವಂತಹ ಒಂದು ಕೋಳಿಗಳು ಅಂತ ವಿಧವಾಗಿ ವಿಂಗಡಿಸ್ತೇವೆ ನಾವು. ಇದರಲ್ಲಿ ಲಭ್ಯ ಇರುವಂತಹ ತಳಿಗಳು ಏನೇನು ಹಾಗೂ ಅವುಗಳನ್ನು ವಿಶೇಷತೆ ಏನು? ಈ ಮಾಂಸದ ಕೋಳಿಗಳಲ್ಲಿ ನಾವು ಇದನ್ನು ಇಂಗ್ಲೀಷಲ್ಲಿ ಬ್ರಾಯ್ಲರ್ ಅಂತ ಕರಿತಾ ಇದ್ದೇವೆ. ಇಲ್ಲಿ ನಾವು ಕಾಬ್ ಅಂತ ಬರ್ತದೆ, ಮತ್ತೆ ಕೆಗ್ಬ್ರೋ ಬರ್ತದೆ, ಮತ್ತೆ ಹಬ್ಬರ್ಡ್ಸ್ ಅಂತ ಬರ್ತದೆ. ಇವೆಲ್ಲ ಮಾಂಸದ ತಳಿಗಳಾಗಿರ್ತದೆ. ಇನ್ನು ಮೊಟ್ಟೆ ಇಡುವ ಕೋಳಿಗಳು ಅಥವಾ ಲೇಯರ್ಸ್ ಅಂತ ನಾವು ಕರಿತಾ ಇದ್ದೇವೆ. ವೈಟ್ ಲೆಗಾರ್ನ್ಸ್ ಗ್ರೂಪ್ಗೆ ಸೇರಿದಂಥ ಇದೊಂದು ಇದು. ಹೈಸೆಕ್ಸ್ ಅಂತ ಬ್ರೀಡ್ ಇರ್ತದೆ, ಹೈಲೈನ್ ಅಂತ ಬ್ರೀಡ್ ಇರ್ತದೆ, ಬ್ಯಾಬ್ಕಾಕ್ ಅಂತ ತಳಿಗಳಿರ್ತದೆ. ಇವೆಲ್ಲ ಬೇರೆ ಬೇರೆ ವಿಧದ ತಳಿಗಳು. ಇತ್ತೀಚೆಗೆ ಈ ಸ್ವರ್ಣದಾರದ ಕೋಳಿಯ ತಳಿಯ ಬಗ್ಗೆಯೂ ಕೂಡ ಕೇಳ್ತಾ ಇದೆ ಮಾತು. ಈ ಅದರ ಒಂದು ವಿಶೇಷತೆ ಏನು ಈ ಬಗ್ಗೆ ಹೇಳಿ? ಈ ಸ್ವರ್ಣದಾರ ತಳಿ ಎಂಬುದೊಂದು ಸಾಮಾನ್ಯವಾಗಿ ನಮ್ಮ ಗಿರಿರಾಜ ತಳಿ ತರನೇ. ಇದೊಂದು ಉತ್ತಮವಾದ ತಳಿ, ಮತ್ತು ಇದೊಂಥರ ಮಾಂಸ ಮತ್ತು ಮೊಟ್ಟೆ ಇಡುವಂಥದ್ದು ಎರಡಕ್ಕೂ ಪೂರಕವಾಗಿ ಅಂತ ಒಂದು ಒಳ್ಳೆಯ ತಳಿ. ಹಿತ್ತಲಲ್ಲಿ ಸಾಕಲಿಕ್ಕೆ ಸಹ ಇದು ಒಂದು ಒಳ್ಳೆಯ ಅವಕಾಶ ಇರುವಂಥ ತಳಿ ಆಗಿರ್ತದೆ. ಇದರಲ್ಲಿ ಈಗ ಸಾಮಾನ್ಯವಾಗಿ ಫಾರ್ಮಲ್ಲಿ ಬೆಳೆಸುವಂತಹ ಒಂದು ತಳಿಗೆ ಹೋಲಿಸಿ ನೋಡಿದರೆ ಈ ಗಿರಿರಾಜ ತಳಿ ಒಂದು ವಿಶೇಷತೆ ಏನು? ಗಿರಿರಾಜ ತಳಿ ಇದು ಸಾಮಾನ್ಯವಾಗಿ ನಮಗೆ ಒಂದು 1980 ಆಸ್ಪಾಸಿನಲ್ಲಿ ಇದೊಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಹೊರಬಂದಂಥ ಒಂದು ವಿಶೇಷವಾದ ತಳಿ. ಇದು ಮಾಂಸದ ಮತ್ತು ಮೊಟ್ಟೆ ಇಡುವ ಎರಡನ್ನೂ ಒಟ್ಟಿಗೆ ಸೇರಿಸಿಕೊಂಡು ಒಂದು ಅಭಿವೃದ್ಧಿಪಡಿಸಲಾದಂಥ ಒಂದು ತಳಿಯಾಗಿರ್ತದೆ. ಇಲ್ಲಿ ವಿಶೇಷವಾಗಿ ಏನಂದರೆ ಇದು ನಾಟಿ ಕೋಳಿಗಿಂತ ತುಂಬ ಸುಧಾರಿತ ತಳಿಯಾಗಿದ್ದು ದ್ವಿಗುಣವಾದ ಉತ್ಪಾದನೆಯನ್ನು ಈ ಗಿರಿರಾಜ ಕೋಳಿ ಹೊಂದಿರುತ್ತದೆ ಮೊಟ್ಟೆ ಇಡುವ ಇದರಲ್ಲಿ. ಅದೇ ಥರ ಮಾಂಸದಲ್ಲಿ ಸಹ ನಮಗೆ ಮಾಂಸದ ನಾಟಿ ಕೋಳಿಗಳು ಸಾಮಾನ್ಯವಾಗಿ ನಿಮಗೆ 1-1.5 kg ಬಂದರೆ ಈ ಗಿರಿರಾಜ ಕೋಳಿಗಳು 4-5 kg ಇದು ಆಗ್ತದೆ. ಅದೇ ಥರ ಇದು ನಮ್ಮ ಹಿತ್ತಲಲ್ಲಿ ಸಾಕುವಂಥ ಒಂದು ಕೋಳಿ, ಅಂದರೆ ಹೊರಗಡೆ ಬಿಟ್ಟು ಸಾಕಲಿಕ್ಕೆ ಆಗ್ತದೆ ಇದನ್ನು. ಕೋಳಿ ಸಾಕಾಣಿಕೆಗೆ ಪೂರಕವಾಗಿ ಕೋಳಿಯ ಮನೆ ಅಥವಾ ಒಂದು ಶೆಡ್ ಅಂತ ಏನು ಹೇಳ್ತೀವಿ, ಇದರ ಒಂದು ನಿರ್ಮಾಣವನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಯಾವ ವಿಚಾರವನ್ನೆಲ್ಲ ಗಮನಿಸಬೇಕು, ಹೇಗೆ ಈ ಕೋಳಿಯ ಮನೆ ಇರಬೇಕು, ಈ ಬಗ್ಗೆ ಹೇಳಿ. ಸಾಮಾನ್ಯವಾಗಿ ಕೋಳಿ ಮನೆ ನಾವು ಕಟ್ಟುವ ಪ್ರದೇಶ ತುಂಬ ಎತ್ತರದಲ್ಲಿರಬೇಕು, ಜೌಗು ಪ್ರದೇಶವಾಗಿರಬಾರದು. ಅದು ಪೂರ್ವ ಪಶ್ಚಿಮ ಅಭಿಮುಖವಾಗಿ ಆ ಮನೆಯನ್ನು ಕಟ್ಟಬೇಕು ಅಂತ. ಸೂರ್ಯನ ಕಿರಣಗಳು ಬೀಳಬೇಕು, ಗಾಳಿಯ ವಾತಾವರಣ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ಲೆಕ್ಕ. ಪೂರ್ವ ಮತ್ತು ಪಶ್ಚಿಮದ ಗೋಡೆಗಳು ಏನು ಎರಡೂ ಬದಿಯಿಂದ ಛಾವಣಿಗೆ ತಾಗಿಕೊಂಡಿರಬೇಕು, ಮತ್ತು ದಕ್ಷಿಣದಲ್ಲಿ ಒಂದು ಓಪನಿಂಗ್ ಕೊಡಬೇಕು ಅಂದರೆ ದ್ವಾರ ಕೊಡಬೇಕು. ಅದೇ ಥರ ಈ ಕೆಳಗಿನ ಶೆಡ್ಗಳು ಏನಾಗ್ತದೆ ಅಂದರೆ ಅದರ ನೆಲಗಟ್ಟು 1.5 feet ಅಡಿಗೆ ತಲಪಾಯ, ಅದರಿಂದ ಮೇಲೆ 1.5 feet ನಿಲ್ಲಬೇಕು ನೆಲಗಟ್ಟು. ಆ ನೆಲಗಟ್ಟು ಸ್ವಲ್ಪ ಏನು ಶೆಡ್ನ ಗೋಡೆ ಅಂದರೆ ನಾವೇನು ನೆಟ್ಗಳು ಹಾಕುವಾಗ ಅದರಿಂದ 1.5 feet ಹೊರಗಡೆ ಚಾಚುವಂತ ಇರಬೇಕು ನೆಲಗಟ್ಟು. ಚಾಚುವಂತ ಇದ್ದಾಗ ಏನಾಗ್ತದೆ ಅಂದರೆ ನಮಗೆ ಈ ಬೇರೆ ಪರೋಪ ಜೀವಿಗಳ ಈ ಹಾವುಗಳಂಥದ್ದು ಎಲ್ಲ ಹೊರಗಡೆ ಶೆಡ್ನ ಒಳಗಡೆ ಬರೋದಾಗಿ ರಕ್ಷಣೆ ಸಿಗ್ತದೆ ಕೋಳಿ ಶೆಡ್. ಮತ್ತು ಅದರಿಂದ ಮೇಲೆ ನಾವು ಜಾಲರಿಗಳನ್ನು ಹಾಕಿಕೊಂಡು ನಾವು ನೆಟ್ಗಳನ್ನ ಹಾಕಿಕೊಂಡು ನಾವು ಮಾಡ್ಬೋದು ಈ ಶೆಡ್ಗಳನ್ನು. ಆಮೇಲೆ ಈಗ ಎಷ್ಟರ ಮಟ್ಟಿಗೆ ಸ್ಥಳಾವಕಾಶ ಬೇಕು ಅಂತ, ಈಗ 1,000 ಕೋಳಿ ಮರಿಯನ್ನು ಸಾಕುವಂಥ ಒಂದು ಯೋಜನೆಯನ್ನು ಹಾಕೊಂಡ್ರೆ ಎಷ್ಟು ಸ್ಥಳಾವಕಾಶ ಬೇಕು, ಇದನ್ನು ನಿರ್ಧಾರ ಮಾಡುವುದು ಹೇಗೆ? ಮಾಂಸದ ಕೋಳಿಗಳಿಗೆ ನಾವು ಸಾಧಾರಣ 1 ಚದರ ಅಡಿ ಸ್ಥಳಾವಕಾಶ ಬೇಕಾಗ್ತದೆ ಒಂದು ಕೋಳಿಗೆ. ಈ ಮೊಟ್ಟೆ ಇಡುವ ಕೋಳಿಗಳಿಗೆ 2 ಚದರ ಅಡಿ ಬೇಕು. ಅದರಲ್ಲಿ ಸಹ ಮೊಟ್ಟೆ ಇಡೋ ಕೋಳಿಗಳಿಗೆ 1 ವಾರದಿಂದ 1-9 ವಾರವರೆಗೆ 1.5 ಚದರ ಅಡಿ, 9 ವಾರದಿಂದ 1-16 ವಾರವರೆಗೆ 1 ಚದರ ಅಡಿ, 16 ವಾರದಿಂದ ಮತ್ತೆ ವಾಪಸ್ 1-72 ವಾರವರೆಗೆ ಅಲ್ಲಿವರೆಗೆ 2 ಚದರ ಅಡಿಯ ವಿಸ್ತೀರ್ಣ ಬೇಕು. ಇನ್ನು ಈಗ ಒಂದು ಬೆಡ್ಡಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಲ್ಲ, ಇದು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು, ಯಾವುದು ಒಳ್ಳೆಯದು? ಬೆಡ್ಡಿಂಗ್ ಮೆಟೀರಿಯಲ್ ಅಥವಾ ನಾವೇನಾದ್ರೂ ಒಂದು ದಪ್ಪ ಸತ್ತೆ ಅಂತ ಏನು ಕರಿತೀವಿ ನಾವು ಆ ಕೋಳಿ ಮರಿಗಳ ಅಡಿ ಹಾಕುವಂಥದ್ದು ನೆಲಗೆಯ ಮೇಲೆ ಹಾಕುವಂಥದ್ದು, ಅದನ್ನು ಭತ್ತದ ಹೊಟ್ಟು ಅಥವಾ ಗೋಧಿ ಹೊಟ್ಟು, ಈ ಮರದ ಹುಡಿ, ಗರಗಸದ ಹುಡಿ ಏನು ಬರ್ತದೆ ಅದು, ಅಥವಾ ಒಣಗಿದ ಎಲೆಗಳು, ಇಂಥದನ್ನೇ ನಾವು ಬೆಡ್ಡಿಂಗ್ ಮೆಟೀರಿಯಲ್ ಆಗಿ ಅಡಿಗೆ ಹಾಕ್ಬೋದು, ಯೂಸ್ ಮಾಡ್ಬೋದು ನಾವು. ಯಾವುದು ಒಳ್ಳೇದು? ಭತ್ತದ ಹೊಟ್ಟು ಭಾರಿ ಒಳ್ಳೇದು ಇದರಲ್ಲಿ. ಮರದ ಹೊಟ್ಟು ಏನಾಗ್ತದೆ ಅಂದರೆ ಅದರಲ್ಲಿ ಮಾಯಿಶ್ಚರ್ ಸ್ವಲ್ಪ ಪರ್ಸೆಂಟೇಜ್ ಅಂದರೆ ಈ ತೇವಾಂಶ ಸ್ವಲ್ಪ ಜಾಸ್ತಿ ಬಂದು ಹೀರ್ಕೊಳ್ಳುವಂಥ ಸಂದರ್ಭ ಜಾಸ್ತಿ ಇರೋದರಿಂದ ಮರದ ಹೊಟ್ಟಿಗಿಂತ, ಮತ್ತು ಕೆಲವು ಅದರಲ್ಲಿ ಶಾರ್ಪ್ ಆಬ್ಜೆಕ್ಟ್ಸ್ ಏನಾದರೂ ಇದ್ರೆ ಸಹ ಅದು ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೆ ಇದೇ ಒಳ್ಳೇದು ಅನಿಸ್ತದೆ. ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಒನ್ ಡೇ ಓಲ್ಡ್ ಚಿಕ್ಕ ಅಂತ ಹೇಳ್ತೀವಿ, ಅಥವಾ ಒಂದು ದಿನ ಪ್ರಾಯದ ಒಂದು ಮರಿಯನ್ನು ತಗೊಂಬಂದು ಸಂರಕ್ಷಣೆ ಮಾಡುವಂಥದ್ದು, ಇದರ ಬಗ್ಗೆ ಹೇಳಿ ಅವುಗಳ ಒಂದು ಆಹಾರ ಕ್ರಮ ಏನೇನು ಸಿದ್ಧತೆ ಬೇಕಾಗ್ತದೆ? ಈಗಾಗಲೇ ನಾವಲ್ಲಿ ಕೋಳಿಗಳನ್ನ ಸಾಕಿದ್ರೆ ಅದರ ಮೆಟೀರಿಯಲ್ಸ್ ಏನು ಬೆಡ್ಡಿಂಗ್ ಅಥವಾ ಮೆಟೀರಿಯಲ್ಸ್ ಏನಾಕ ಅದನ್ನೆಲ್ಲ ಫುಲ್ ತೆಗೆದು ಅದನ್ನು ದೂರ ಸಾಗಾಟ ಮಾಡಬೇಕು ಒಂದನೇದಾಗಿ. ಎರಡನೇದಾಗಿ ಅಲ್ಲಿ ಏನು ಕೋಳಿಗಳಿಗೆ ನಾವು ಉಪಯೋಗಿಸಿದಂಥ ಪಾತ್ರೆಗಳು ಅದನ್ನು ಡಿಟರ್ಜೆಂಟಲ್ಲಿ ತೊಳೆದು ಡಿಸ್ಇನ್ಫೆಕ್ಟ್ನಲ್ಲಿ ಹದ್ದಿ ಇಡಬೇಕು. ಆಮೇಲೆ ಏನು ನೆಲಗಳನ್ನೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿ ಸ್ವಚ್ಛ ಮಾಡಬೇಕು. ಗೋಡೆಗಳಿಗೆ ಸುಣ್ಣ ಬಣ್ಣ ಹಚ್ಚಬೇಕು. ಆಮೇಲೆ ಫ್ಯೂಮಿಗೇಷನ್ ಮಾಡಬೇಕು ಅಂತೇಳಿ ಫಾರ್ಮಿಲಿನ ಯೂಸ್ ಮಾಡಿಕೊಂಡು ಆ ಶೆಡ್ಗಳಿಗೆ ಫ್ಯೂಮಿಗೇಷನ್ ಮಾಡಿ ಮರಿಗಳು ಬರುವ ಸಂದರ್ಭದಲ್ಲಿ ನಾವು ಏನ ಮಾಡಬೇಕಂದ್ರೆ ನಮಗೆ ಮೇನ್ ಬೇಕಾದಲ್ಲಿ ಬಿಸಿ ಬುಟ್ಟಿಗೆ ಅಥವಾ ಏನು ಬ್ರೂಡರ್ ಅಂತ ಕರಿತೇವೆ, ಆ ಬ್ರೂಡರ್ ಅನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಶಾಖಪೂರ್ವಕವಾಗಿ ಬ್ರೂಡರ್ ರೆಡಿ ಮಾಡಿಕೊಂಡು ಅದಕ್ಕೆ ಬಲ್ಬ್ಗಳನ್ನು ಅಳವಡಿಸಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ಬ್ರೂಡರ್. ಮತ್ತೆ ಅದರೊಟ್ಟಿಗೆ ಗಾರ್ಡ್ಗಳು ಬರ್ತದೆ, ಗಾರ್ಡ್ಗಳಂದ್ರೆ ಮರಿಗಳು ಹೊರಗಡೆ ಹೋಗೋದಾಗೆ, ಇಷ್ಟು ರೆಡಿ ಮಾಡಿಕೊಂಡು ನಾವು ಶೆಡ್ಗಳು ರೆಡಿ ಮಾಡಿ ಇಟ್ಕೊಳ್ಳಿರ್ಬೇಕು. ಅದರೊಟ್ಟಿಗೆ ನೀರು ಕೊಡಲಿಕ್ಕೆ ಅಥವಾ ಆಹಾರ ಕೊಡಲಿಕ್ಕೆ ನೀರುಣಿಕೆ ಅಥವಾ ಮೇವುಣಿಕೆಗಳಂತ ಏನು ಬರ್ತದೆ ಪಾತ್ರೆಗಳು, ಅದನ್ನು ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು. ಇದರ ಒಳಗಡೆ ಅಂದ್ರೆ ಕೋಳಿ ಗೂಡಿನ ಒಳಗಡೆ ಈ ಏನು ಟೆಂಪರೇಚರ್ ಅಥವಾ ತಾಪಮಾನವನ್ನು ಹತೋಟಿ ಮಾಡುವಂತದ್ದು ನಿರ್ವಹಣೆ ಮಾಡುವುದೆಲ್ಲ ಹೇಗೆ ಅಂತ ಹೇಳಿ? ಸಾಮಾನ್ಯವಾಗಿ ನಾವೀಗ ಬ್ರೂಡಿಂಗ್ ಅಂತ ಮಾಡ್ತೇವೆ. ಬ್ರೂಡರ್ ಅಂದ್ರೆ ಈ ಕೋಳಿ ಮರಿ ಒಂದು 2 ಫೀಟ್ ಹೈಟ್ ಅಲ್ಲಿ ಒಂದು 98 ಡಿಗ್ರಿ ಫ್ಯಾರನ್ಹೈಟ್ ಉಷ್ಣತೆ ಇರಬೇಕು. ಆಮೇಲೆ ವಾರ ಕಳೆದಾಗೆ ಸ್ವಲ್ಪ ಒಂದೊಂದು ಫ್ಯಾರನ್ಹೈಟ್ ಅಷ್ಟು ಟೆಂಪರೇಚರ್ ಕಮ್ಮಿ ಮಾಡ್ತಾ ಬರಬೇಕು. 4-5 ವಾರ ಆದಮೇಲೆ ಈ ಬ್ರೂಡರ್ನ ಅವಶ್ಯಕತೆ ಬರೋದಿಲ್ಲ ನಮಗೆ, ಅದನ್ನು ನಾವು ಬ್ರೂಡರ್ ತೆಗೆದು ಹೊರಗಡೆ ಬಿಟ್ಟಿರ್ತೀವಿ ಅಷ್ಟು. ಆಗ ನಾವು ಸಾಮಾನ್ಯವಾಗಿ ಯಥೇಚ್ಛ ಬೆಳಕುಗಳು ಬಂದರೆ ತೇವಾಂಶಗಳು ಜಾಸ್ತಿ ಇಲ್ಲದೆ ಸಾಧಾರಣವಾಗಿ ಒಂದು 98 ಡಿಗ್ರಿ ಫ್ಯಾರನ್ಹೈಟ್ನಷ್ಟು ಟೆಂಪರೇಚರ್ ಮೇಂಟೈನ್ ಆಗ್ತಾ ಇರಬೇಕು. ಕೋಳಿಗಳಿಗೆ ಕೊಡಬೇಕಾಗಿರುವಂತಹ ಆಹಾರದ ಬಗ್ಗೆ ಹೇಳಿ, ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರವನ್ನು ಕೊಡಬೇಕು ಅಂತ ಹೇಳಿದ್ರಿ, ಅದು ತೂಕದ ಲೆಕ್ಕದಲ್ಲೂ ಅಥವಾ ತಿನ್ನುವಷ್ಟು ಕೊಡುವಂತಹದ್ದು ಹೇಗೆ? ಮರಿಗಳು ತಂದ ದಿವಸ ನಾವು ರವೆ ಅಥವಾ ಅಂಥದನ್ನು ಪೇಪರಲ್ಲಿ ಹಾಕಿ ಆಹಾರವನ್ನು ಕೊಡಬೇಕು. ಒಂದು 2-3 ದಿವಸ ಹಾಗೆ ರವೆ ಹಾಕಿ ಮತ್ತೆ ನೀರಲ್ಲಿ ಎಲೆಕ್ಟ್ರೋಲೈಟ್ಸ್ ಅನ್ನು ಹಾಕಿ ಅದನ್ನು ಕೊಡುವಂಥದ್ದು ಕ್ರಮ. ಆಮೇಲೆ ನಾವು ಕೋಳಿಗಳ ಸ್ಟಾರ್ಟರ್ ಅಂತ ಬರ್ತದೆ, ಒಂದು ವಾರದಿಂದ ಸಾಧಾರಣ ಒಂದು 7 ವಾರವರೆಗೆ ಸ್ಟಾರ್ಟರ್ ಉಪಯೋಗ ಮಾಡ್ಬೋದು. ಮಧ್ಯದಲ್ಲಿ ನೆಕ್ಸ್ಟ್ ಗ್ರೋವರ್ ಪೀರಿಯಡ್ ಬರ್ತದೆ, ಅಂದರೆ ಬೆಳವಣಿಗೆ ಆಹಾರ ಅಂತೇನು. ಮತ್ತು ಸಾಮಾನ್ಯವಾಗಿ ಆಹಾರವನ್ನು ನಾವು ಹಾಕುವಾಗ ಹೇಗೆ ಅಂದರೆ, ಒಂದು ಅದರ ಮೇವುಣಿಕೆಯಲ್ಲಿ ನಾವು ಹಾಕಿದ ಮೇಲೆ ಅದನ್ನು ಆಗಾಗ ನಾವು ಕೈಯಲ್ಲಿ ಮಿಶ್ರ ಮಾಡ್ತಾ ಇರಬೇಕು ಆಹಾರಗಳನ್ನು. ಅದನ್ನು ಹಾಗೆ ಬಿಟ್ಬಿಟ್ರೆ ಈ ಕೋಳಿಗಳು ಅದನ್ನು ತಿನ್ನುವುದಿಲ್ಲ. ಸಾಮಾನ್ಯ ಪ್ರಾರಂಭದಿಂದಲೇ ಒಂದು ಸ್ವಲ್ಪ ಫುಡ್ ಅಂದರೆ ಯಥೇಚ್ಛವಾಗಿ ಕೊಡ್ತಾ ಹೋಗಬಾರ್ದು, ಲಿಮಿಟೆಡ್ ಆಗಿ ಕೊಟ್ಕೊಂಡು ಇದ್ರೆ ಒಳ್ಳೆಯ ಬೆಳವಣಿಗೆಗೂ ಬರ್ತದೆ, ಉತ್ಪಾದನೆಯೂ ಜಾಸ್ತಿ ಆಗ್ತಾ ಇರ್ತದೆ. ಆಮೇಲೆ ಈಗ ಇವುಗಳಿಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳು ಅಥವಾ ರೋಗಗಳು ಮತ್ತು ಲಸಿಕೆ ಆಗ್ಬೋದು ಅಥವಾ ಡ್ರಾಪ್ಸ್ ಹಾಕುವಂತಹದ್ದಾಗ್ಬೋದು, ಇದ್ರ ಬಗ್ಗೆ ಹೇಳಿ. ಅಂದರೆ ರೋಗ ನಿರೋಧಕ ಲಸಿಕೆಗಳಂದರೆ ಸಾಮಾನ್ಯವಾಗಿ ನಮ್ಮಲ್ಲೀಗ ಎಲ್ಲ ಕೋಳಿಗಳಿಗೆ ಸಂಬಂಧಪಟ್ಟ ಅಥವಾ ಗಿರಿರಾಜ ಕೋಳಿಗೆ ಸಂಬಂಧಪಟ್ಟವಾಗಿ ನಾವೇನು ಮರಿ ಮಾಡೋ ದಿವಸ ಒಂದು ಮೆರಾಕ್ಸ್ ಡಿಸೀಸಿಗೆ ಒಂದು ಡೇ ಓಲ್ಡಲ್ಲಿ ನಾವು ಲಸಿಕೆಯನ್ನು ಹಾಕ್ತೇವೆ. ನೆಕ್ಸ್ಟ್ 1 ವಾರದಲ್ಲಿ F1 ಸ್ಟ್ರೈನ್ ಅಂತೇಳಿ ಅದನ್ನು ಉಪಯೋಗ ಮಾಡ್ತೇವೆ. ಅದನ್ನು ಕಣ್ಣಿಗೆ ಅಥವಾ ಮೂಗಿ ಡ್ರಾಪ್ಸ್ ಮುಖಾಂತರ ಬಿಂದುಗಳ ಮುಖಾಂತರ ನಾವು ಅದನ್ನು ಉಪಯೋಗ ಮಾಡ್ತಿದ್ದೇವೆ. ಆಮೇಲೆ ಒಂದು 10-14 ದಿವಸದಲ್ಲಿ IBD ಗುಂಬರೋ ಡಿಸೀಸ್ ಅಂತ ಅದಕ್ಕೆ ನಾವು ಲಸಿಕೆಗಳನ್ನು ಹಾಕಬೇಕು. 28-30 ದಿವಸದಲ್ಲಿ ವಾಪಸ್ ಲಸೋಟ ಸ್ಟ್ರೈನ್ ಅನ್ನು ನಾವು ಈ ಕೊಕ್ಕರೆ ರೋಗ ಅಂತ ಏನು ಕರಿತೇವೆ ಅದು ತುಂಬ ಮಾರಕವಾಗಿರುವುದಂದ್ರೆ 28-30 ದಿವಸದಲ್ಲಿ ಅದನ್ನು ನಾವು ಉಪಯೋಗ ಮಾಡಬೇಕು. 14 ವಾರದಲ್ಲಿ ಮತ್ತೆ ವಾಪಸ್ ಲಸೋಟ ಸ್ಟ್ರೈನ್, ಮತ್ತೆ 40 ವಾರದಲ್ಲಿ ವಾಪಸ್ ನಾವು ಅದೇ R2B ಉಪಯೋಗ ಮಾಡಬೇಕು ನಾವು. ಈಗ ಕೆಲವು ಈ ಲಸೋಟ ಶ್ರೇಣಿಗಳನ್ನು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿ ಕೋಳಿಯಲ್ಲಿ ಕೊಡಬಹುದು. ಈ ಆರ್ ಟು ಬಿ ಅಂತ ಏನಿದೆ, ನಾವು 14 ವಾರದಲ್ಲಿ ಏನು ಲಸಿಕೆಗಳನ್ನ ಹಾಕ್ತಾ ಇದ್ದೇವೆ. ವಿಂಗ್ ಮೆಥಡ್ ಅಥವಾ ಈ ರೆಕ್ಕೆಗಳ ಅಡಿಯಲ್ಲಿ ನಾವು ಇಂಜೆಕ್ಷನ್ ಮುಖಾಂತರ 1.5 ml ಅಷ್ಟು ತಗೊಂಡು ಅದಕ್ಕೆ ಇಂಜೆಕ್ಷನ್ ಮಾಡ್ತೇವೆ. ಆಮೇಲೆ ನೀರಿನ ಒಂದು ಪೂರೈಕೆ ಬಗ್ಗೆ ಅಂದ್ರೆ 24 ಗಂಟೆಯೂ ಕೂಡ ನೀರಿನ ಪೂರೈಕೆ ಇರಬೇಕು, ಅದರಲ್ಲಿಯೂ ಕೂಡ ಒಂದು ವ್ಯವಸ್ಥಿತವಾಗಿ ನಿಪ್ಪಲ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಇದರ ಒಂದು ನಿರ್ವಹಣೆ ಬಗ್ಗೆ. ಈಗ ನಿಪ್ಪಲ್ ಸಿಸ್ಟಮ್ ಅಲ್ಲಿ ಏನಾಗ್ತದೆ ಅಂದ್ರೆ ನಿಪ್ಪಲ್ ಅಲ್ಲಿ ನೀರು ಬರ್ತಾ ಇರ್ತದೆ, ಇದು ಹೋಗಿ ಕೋಳಿಗಳು ಏನಾಗ್ತದೆ ಅಂದ್ರೆ ಕುಕ್ಕು ಅದಕ್ಕೆ ಹಾಕಿದ ತಕ್ಷಣ ಆ ನೀರು ಒಂದು ಡ್ರಾಪ್ ಡ್ರಾಪ್ ಬೀಳ್ತದೆ. ಅದು ಅದು ಆಟೋಮ್ಯಾಟಿಕ್ ಒಂದು ವ್ಯವಸ್ಥೆ. ಅದು ನಮ್ಮಲ್ಲಿ ಈಗ ಟ್ಯಾಂಕ್ ಇಂದ ಡೈರೆಕ್ಟ್ ಕನೆಕ್ಷನ್ ಇರ್ತದೆ, ಅದಕ್ಕೆ ಬಾಯಾರಿಕೆ ಆದಾಗೆ ಅದು ಬಂದು ಅದನ್ನು ಅದಕ್ಕೆ ಅಭ್ಯಾಸ ಆಗ್ಬಿಡ್ತದೆ. ಅಲ್ಲಿ ಏನಾಗ್ತದೆ ಅಂದ್ರೆ ಯಥೇಚ್ಛ ನೀರಲ್ಲ, ಲಿಮಿಟೆಡ್ ನೀರು ನಮಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಎಷ್ಟು ಬೇಕು ಅಷ್ಟೇ, ಜಾಸ್ತಿ ನಾವು ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಏನಾಗ್ತದೆ ಚೆಲ್ಲುವಂಥದ್ದು ಆಗ್ತದೆ. ಅಂಥದ್ದು ಆಗದಾಗೆ ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನಮಗೆ. ಆಮೇಲೆ ಈಗ ಸ್ವಚ್ಛತೆಯ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಬಹುಶಃ ಈ ಬೆಡ್ಡಿಂಗ್ನಲ್ಲಿ ಒಂದಷ್ಟು ಹಿಕ್ಕೆ ಹಾಕುವಂಥದ್ದು ಮಲಮೂತ್ರ ಎಲ್ಲವೂ ಕೂಡ ಇರ್ತದೆ, ಇದರ ಸ್ವಚ್ಛತೆ ಮಾಡುವಂಥದ್ದು ಅಥವಾ ಎರಡನೇ ಸಾರಿ ಏನಾದರೂ ಬೆಡ್ಡಿಂಗ್ ಮೆಟೀರಿಯಲ್ ಹಾಕಬೇಕಾಗ್ತದೆ? ಕೋಳಿಗಳನ್ನು ಸಾಕುವ ವಿಧಾನದಲ್ಲಿ ಈಗ ಡೀಪ್ ಲೀಟರ್ ಸಿಸ್ಟಮ್ ಅಥವಾ ದಪ್ಪಸತ್ಯ ವಿಧಾನ ಅಂತ ಏನು ಕರಿತೇವೆ, ಈ ದಪ್ಪಸತ್ಯ ವಿಧಾನದಲ್ಲಿ ನಾವು ಕೋಳಿಗಳನ್ನು ಸಾಕುವಾಗ ಒಂದು ಫಸ್ಟಿಗೆ ನಾವು ಈಗ ಅದಕ್ಕೆ ಬೆಡ್ಡಿಂಗ್ ಮೆಟೀರಿಯಲ್ ಏನು ಹಾಕ್ತೇವೆ ಅದು ಉಮಿಕರಿ ಆಗಿರ್ಬೋದು, ಮರದ ಹೊಟ್ಟು ಆಗಿರ್ಬೋದು, ಏನಾದರೂ ಆಗಿರ್ಬೋದು, 3 ಅಂಗುಳದಷ್ಟು ಫಸ್ಟಿಗೆ ಹಾಕಬೇಕು ನಾವು, ಅಷ್ಟು ದಪ್ಪ ಹಾಕಬೇಕು. ಇನ್ನು 1 ವಾರ ಬಿಟ್ಟು ವಾಪಸ್ ಒಂದು 3 ಅಂಗುಳದಷ್ಟು ಹಾಕಬೇಕು, ಆಮೇಲೆ 1 ವಾರ ಕಳೆದು ಮತ್ತೆ ಹಾಕಿ ಅಂತೂ ಒಂದು 9 ಅಂಗುಳದಷ್ಟು ದಪ್ಪ ಇರಬೇಕು ಬೆಡ್ಡಿಂಗ್ ಮೆಟೀರಿಯಲ್. ಮತ್ತೆ ಸಾಮಾನ್ಯವಾಗಿ ಬೆಡ್ಡಿಂಗ್ ಮೆಟೀರಿಯಲ್ ತುಂಬ ಶಾರ್ಪ್ ಇರುವಂತಹ ಆಬ್ಜೆಕ್ಟ್ಸ್ ಅದರಲ್ಲಿ ಇರಬಾರ್ದು. ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಲಸಿಕೆಯನ್ನು ಕೊಡೋದು ಇರ್ತದೆ, ಅದರ ಹೊರತಾಗಿ ಇನ್ನೇನು ಆರೋಗ್ಯ ಸಮಸ್ಯೆ, ಈಗ ಅಜೀರ್ಣ ಆಗಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂತ ಒಂದು ಸಮಸ್ಯೆ ಬರಬಹುದು, ಇದೆಲ್ಲ ಹೇಗೆ? ಫಸ್ಟಿಗೆ ನಾವೊಂದು ಅದಕ್ಕೆ ಒಂದು 12 ವಾರದಲ್ಲಿ ಜಂತುನಾಶಕ ಕೊಡಬೇಕು ಅಂತ ಉಂಟು. ಆಮೇಲೆ ಪ್ರತಿ 3 ತಿಂಗಳಿಗೊಮ್ಮೆ ಕೊಡ್ತಾ ಹೋಗ್ಬೇಕು ಲೇಯರ್ಸ್ಗಳಲ್ಲಿ, ಅಂದ್ರೆ ಮೊಟ್ಟೆ ಇಡೋ ಕೋಳಿಗಳಲ್ಲಿ. ಆಮೇಲೆ ಅದರ ಒಟ್ಟಿಗೆ ನಾವು ವಿಟಮಿನ್ ಸಿರಪ್ಗಳು, ಜೀವಸತ್ವಗಳನ್ನು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೊಡ್ತಾ ಇರಬೇಕು. ಕೋಳಿಯ ಒಂದು ಮರಣ ಅಂತ ಏನಾದರೂ ಇದ್ರೆ ನಾವು ಅದನ್ನು ವೈದ್ಯಕೀಯ ಪರೀಕ್ಷೆ ಮಾಡಿ ಅದಕ್ಕೆ ಏನಾದರೂ ಕಾಯಿಲೆಯಿಂದ ಆಗಿದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಯಾವುದೇ ಆಂಟಿಬಯೋಟಿಕ್ ಅಂತದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಮಾಡ್ತೇವೆ. ಈಗ ಹೇಳಿರುವಂತಹ ವಿಚಾರ ಎಲ್ಲ ಹೆಚ್ಚೆಲ್ಲವೂ ಕೂಡ ಬ್ರಾಯ್ಲರ್ ಕೋಳಿಗೆ ಸಂಬಂಧಪಟ್ಟಂತಹದ್ದು. ಈಗ ಮೊಟ್ಟೆ ಕೋಳಿಗಳ ಒಂದು ನಿರ್ವಹಣೆ ಹೇಗೆ? ನಾವು ಮರಿಗಳಲ್ಲಿ ಹೇಗೆ ನಿರ್ವಹಣೆ ಅದನ್ನು ಮಾಡ್ತೇವೆ, ಸಾಮಾನ್ಯವಾಗಿ ಮೊಟ್ಟೆ ಕೋಳಿಗಳ ಮರಿಗಳಲ್ಲಿ ಹಾಗೆ. ಮತ್ತೆ ಪ್ರತಿ ಕೋಳಿಗಳ ಶೆಡ್ ಸಹ ಒಂದು ಸಾಮಾನ್ಯವಾಗಿ ನಮಗೆ ಒಂದು 500 ಮೀಟರ್ ಅಂತರದಲ್ಲಿ ಇರಬೇಕು. ಸಾಮಾನ್ಯ ಒಂದು ರಸ್ತೆ ಕನೆಕ್ಟಿವಿಟಿ ಎಲ್ಲ ಇರಬೇಕು ಅಂತ ಲೆಕ್ಕ, ಅಲ್ಲಿ ಮಾರ್ಕೆಟಿಂಗ್ ಅದಕ್ಕೆಲ್ಲ ಬೇಕಾಗುವಂತ ವ್ಯವಸ್ಥೆ ಇರಬೇಕು. ಮೊಟ್ಟೆ ಕೋಳಿಗಳನ್ನು ಸಹ ನಾವು ಈ ದಪ್ಪಸತ್ಯ ವಿಧಾನದಲ್ಲಿಯೂ ಸಾಕ್ಬೋದು ಅಥವಾ ಕೆಜಿ ಸಿಸ್ಟಮ್ ಪಂಜರ ಸಿಸ್ಟಮ್ ಅಲ್ಲಿ ಸಹ ಅದನ್ನು ಸಾಕ್ಬೋದು. ಮೊಟ್ಟೆ ಕೋಳಿಗಳಲ್ಲಿ ಸಹ ವ್ಯಾಕ್ಸಿನೇಷನ್ ಈಗ ರೋಗ ನಿರೋಧಕ ಲಸಿಕೆಗಳನ್ನು ಕೊಡ್ತೇವೆ. ನಾನು ಈಗೇನು ಮಾಂಸದ ಕೋಳಿಗಳಲ್ಲಿ ಹೇಳಿದ್ದೀನಿ ಅದೇ ರೀತಿಯಲ್ಲಿ ಅದನ್ನು ಸಹ ಮಾಡ್ಕೊಂಡು ಹೋಗಬೇಕು. ನಮಗೆ ಮೊಟ್ಟೆ ಕೋಳಿಗಳು ಸಾಮಾನ್ಯ ನಮಗೆ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭವಾಗುವುದೇ, ಅದರಲ್ಲಿ 3 ವಿಧದಲ್ಲಿ ನಾವೀಗ ಫಸ್ಟಿಗೆ ಒಂದು 0 ದಿಂದ ಒಂದು 8 ವಾರವರೆಗೆ ಒಂದು ಮರಿ ಅವಧಿ ಅಂತ ಇರ್ತದೆ, 16 ವಾರದವರೆಗೆ ಒಂದು ಇನ್ನೇನು ಗ್ರೋವರ್ ಪೀರಿಯಡ್ ಅದು ಬೆಳವಣಿಗೆ ಪೀರಿಯಡ್ ಅಂತ ಇರ್ತದೆ. ಅಂದರೆ 17 ವಾರ 18 ವಾರದಿಂದ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಅದು. ಈ ಮೊಟ್ಟೆ ಕೋಳಿಗಳು ಪ್ರಾರಂಭದಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ಇದ್ರು ಮತ್ತೆ ಮತ್ತೆ ಜಾಸ್ತಿ ಪ್ರೊಡಕ್ಷನ್ ಉತ್ಪಾದನೆ ಆಗ್ತಾ ಹೋಗಿ 72 ವಾರವರೆಗೆ ಅದರ ಉತ್ಪಾದನೆ ಆಗ್ತಾ ಇರ್ತದೆ. ಸಾಮಾನ್ಯ 12ನೇ ವಾರಕ್ಕೆ ಅದಕ್ಕೆ ಜಂತುನಾಶ ಕೊಡಬೇಕು, 14 ವಾರಕ್ಕೆ ಅದಕ್ಕೆ ಆರ್ ಟು ಬಿ ಲಸಿಕೆಯನ್ನು ನಾನು ಆಗಲೇ ಹೇಳಿದ್ದೀನಿ. ಲಸೋಟೋಸ್ಟ್ರೈನ್ ಲಸಿಕೆಯಲ್ಲಿ ಪ್ರಥಮವಾಗಿ 7 ದಿವಸದಲ್ಲಿ F1 ಅದಕ್ಕೂ ಉಪಯೋಗ ಮಾಡಬೇಕು, ಮತ್ತೆ 28-30 ದಿವಸದಲ್ಲಿ ವಾಪಸ್ ಲಸೋಟ ಲಸಿಕೆ ಹಾಕಬೇಕು, ಆಮೇಲೆ 14 ವಾರದಲ್ಲಿ R2B, ಆಮೇಲೆ 40 ವೀಕ್ಸಲ್ಲಿ ವಾಪಸ್ 44ನೇ ವಾರದಲ್ಲಿ ವಾಪಸ್ ಲಸೋಟ ಲಸಿಕೆಯನ್ನು ಅದಕ್ಕೆ ಉಪಯೋಗ ಮಾಡಬೇಕು. ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಆದಮೇಲೆ ಸಾಮಾನ್ಯವಾಗಿ ನಮಗೆ ಏನಂದ್ರೆ ಪಂಜರದ ಸಿಸ್ಟಮ್ ಅಲ್ಲಿ ಇದ್ದಾಗಲೂ ಅದು ಭಾರಿ ಉಪಯುಕ್ತ. ಸ್ವಉದ್ಯೋಗವಾಗಿ ಕೋಳಿ ಸಾಕಣೆಯನ್ನು ಮಾಡುವಂಥವ್ರು ಯಾವ ರೀತಿ ಒಂದು ಯೋಜನೆಯನ್ನು ತಯಾರಿಸಿಕೊಳ್ಳಬೇಕು, ಈ ಘಟಕವನ್ನು ಪ್ರಾರಂಭ ಮಾಡುವುದು ಹೇಗೆ ಅಂತ? ಇದೊಂದು ಆಕ್ಚುಲಿ ಒಳ್ಳೆಯ ಉದ್ಯಮ ಈ ಕೋಳಿ ಸಾಕಾಣಿಕೆ ಎಂಬುದು. ನಮಗೇನಾಗ್ತದೆ ಅಂದರೆ ಸರ್ಕಾರದಿಂದ ಸಹ ಬೇಕಾದಷ್ಟಿಗೆ ಇದಕ್ಕೆ ಸಹಾಯಧನದ ವ್ಯವಸ್ಥೆಗಳು ಇದೆ, ಬ್ಯಾಂಕ್ ಸಾಲಗಳ ಮುಖಾಂತರ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಈಗಂತೂ ಈ ಮರಿ ಬೇರೆ ಬೇರೆ ಈಗ ಇಂಟಿಗ್ರೇಟೆಡ್ ಫಾರ್ಮ್ಸ್ ಅದರ ಮುಖಾಂತರ ಮರಿಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಸರ್ಕಾರಿ ಸ್ವಾಮ್ಯದ ನಮ್ಮ ಫಾರ್ಮ್ ಕ್ಷೇತ್ರಗಳಲ್ಲಿ ಸಹ ನಾವು ಈಗ ಏನು ಗಿರಿರಾಜ ಮರಿಯನ್ನು ಕೊಡ್ತಾ ಇದ್ದೇವೆ, ನಾಟಿ ಕೋಳಿ ಮರಿಗಳನ್ನು ಸಹ ಸರಬರಾಜು ಮಾಡ್ತಾ ಇದ್ದೇವೆ. ಸೊ ಈ ಮರಿಗಳನ್ನು ಕೊಂಡೋಗಿ ಅವರು ಈ ಉದ್ಯಮವನ್ನು ಬೆಳೆಸ್ಕೊಂಡು ಹೋಗ್ಬೋದು. ಬಹಳ ಸಂತೋಷ ಡಾಕ್ಟರ್ ಧರ್ಮಪಾಲ್ ಅವರೇ. ಸುಧಾರಿತ ರೀತಿಯಲ್ಲಿ ಕೋಳಿ ಸಾಕಣೆಯನ್ನು ಯಾವ ರೀತಿ ಮಾಡಬಹುದು, ಇಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹದ್ದಿರಬಹುದು ಅಥವಾ ಅವುಗಳಿಗೆ ಕೊಡುವಂತಹ ಒಂದು ಆಹಾರ ಕ್ರಮ ಇರಬಹುದು, ಈ ಎಲ್ಲದರ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೋಳಿ ಸಾಕಾಣಿಕೆಯ ಕುರಿತು ಡಾಕ್ಟರ್ ಧರ್ಮಪಾಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪಾಪಾ, ಅಲ್ಮಾರಿ ಔರ್ ಬುಕ್ ಶೆಲ್ಫ್ ಕೋ ದೀವಾರ್ ಮೇ ಫಿಕ್ಸ್ ಕರೋ. ಭಾರಿ ಸಾಮಾನ್ ನಿಚ್ಲೆ ಶೆಲ್ಫ್ ಮೇ ರಖೋ. ಮಿರರ್ ಔರ್ ಭಾರಿ ಫರ್ನಿಚರ್ ಬೆಡ್ ಸೇ ದೂರ್ ರಖೋ. ಬಡೆ ಬರ್ತನ್ ಔರ್ ಕಾಂಚ್ ಕೆ ಸಾಮಾನ್ ಕ್ಯಾಬಿನೆಟ್ ಮೇ ಬಂದ್ ಕರ್ಕೆ ರಖೋ. ಝೂಮರ್ ಕೋ ಛತ್ ಸೇ ಬೋಲ್ಡ್ ಕರೋ. ಸ್ಕೂಲ್ ಮೇ ಬತಾಯಾ ಹೈ ಕಿ ಭೂಕಂಪ ಆನೆ ಪರ್ ಭಾರಿ ಸಾಮಾನ್ ಸೇ ಸಬ್ಸೇ ಜ್ಯಾದಾ ನುಕ್ಸಾನ್ ಹೋತಾ ಹೈ. ಹಮಾರೆ ಸ್ಕೂಲ್ ಕಿ ಲೈಬ್ರರಿ ಔರ್ ಲ್ಯಾಬ್ಸ್ ಭೀ ಠೀಕ್ ಹೋ ಗಯೇ ಹೈ. ಭೂಕಂಪ ಸೇ ಬಚಾವ್ ಕೆ ಲಿಯೇ ಘರ್, ಹಾಸ್ಪಿಟಲ್ಸ್, ಆಫೀಸ್ ಮೇ ರಖೇ ಭಾರಿ ಸಾಮಾನೋ ಕೋ ದೀವಾರ್ ಸೇ ಫಿಕ್ಸ್ ಕರೇ. ಕುಛ ಜರೂರಿ ಬಾತೋ ಕಾ ಧ್ಯಾನ್, ಬಚಾಯೇ ಆಪ್ಕಿ ಜಾನ್. ಆಪ್ಕೆ ಹಿತ್ ಮೇ ತತ್ಪರ್, NDMA. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 43,000-50,000 ರೂಪಾಯಿ, ಹೊಸ ಅಡಿಕೆ 30,000-40,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 22,000-25,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ